ತಣಬಾಕಿ ಬೆಳೆಸಿ ಕೆಡಿಸಿ ತುಳಿದ್ರೆ ಗೊಬ್ಬರ ಸುಧಾಕಬೇಕಲ್ರಿ, ಅಷ್ಟು ಸತ್ತು ಬರ್ತೈತಿ. ಈಗ ನಿಮ್ಮ 4 ಎಕರೆ ಜಮೀನಿಗೂ ನೀವು ಈಗಲೂ ಸಗಣಿ ಗೊಬ್ಬರನ ಉಪಯೋಗ ಮಾಡ್ತಿರೋ? ಹೌದೌದು, ಸಗಣಿ ಗೊಬ್ಬರ ಇಲ್ಲಾಂದ್ರೆ ಸಣ್ಣ ಬಾಕಿ ಮತ್ತೆ ಅದನ್ನ ಕೆಡಿಸಿ ತುಳಿಯೋದು. ಹ್ಞೂ, ಈಗಲೂ ಮಾಡ್ತೀರಿ ಸಣ್ಣ ಬಾಕಿ ಅದನ್ನು ತುಳಿಸಿ ಇದು ಮಾಡ್ತೀರಿ? ಸಣ್ಣ ಮಾಡ್ತೀವಿ, ನಮ್ಮ ಮತ್ತೆ ಸಗಣಿ ಗೊಬ್ಬರ ಇರ್ತೈತೆ ಅದನ್ನು ಆದಷ್ಟು ಹಾಕ್ತೀವಿ. ಹ್ಞೂ, ಮತ್ತೆ ಇಲ್ಲಾಂದ್ರೆ ಸಣ್ಣ ಹಾಕ್ತೀವಿ. ಹ್ಞೂ, ಮತ್ತೆ ಈಗಿನ ನಿಮ್ಮ ಹುಡುಗರು ನಿಮ್ಮ ಮಾತನ್ನು ಕೇಳ್ತಾರನ್ನ, ಈ ನಿಮ್ಮ ಏನು ಹಳೆ ಪದ್ಧತಿ ಪ್ರಕಾರ ಏನು ಕೃಷಿ ಮಾಡಬೇಕು ಅದರಿಂದ ನಮ್ಮ ಭೂಮಿ ಉಳಿಸ್ಬೇಕು ಅಂತಿರಲ್ಲ, ಈಗಿನ ದಿನಮಾನದ ಹುಡುಗರು ನಿಮ್ಮ ಮನೆಯೊಳಗನ ಅದಾರ, ಅವರು ಈಗಿನ ಪದ್ಧತಿ ಪ್ರಕಾರ ಕೃಷಿ ಮಾಡ್ತಾರೆ? ನಮ್ಮ ಹುಡುಗ ಏನು ಮಾಡುತ್ತೆ, ಒಂದು ಅದೇನು ಕುಷ್ಕಿ ಇದನ್ನ ಮಾಡ್ಬೇಕಂತ ಒಂದು ಇಬ್ಬಳು ಗದ್ದೆ ಬಿಡಿಸಿ ಅಂತ. ಹ್ಞೂ, ನಾವು ಸೋನಾ ಮುಸರಿ ನಲ್ಲಿ ಬಿತ್ತೀವಿ, 1.5 ಎಕರೆಗೆ ಬಿತ್ತಿದ್ವಿ, ಆದ್ರೆ 1 ಎಕರೆ ನಮಗೆ ಬಿಟ್ಟು ಒಂದು ಇಬ್ಬಳ ನೀವು ಇದಕ್ಕೆ ಹೋಗ್ಬಾರ್ರಿ, ಏನ ಕಳೆ ತೆಗೆಸಿ ನೀರನ್ನ ಮಾಡ್ರಿ, ನಾನೇನಾದ್ರೆ ಕೋಳಿ ಎಲ್ಲೋ ಮತ್ತೆ ಏನನ್ನ ತಂದು ಕೊಳೆ ಹಾಕಿ ಮತ್ತೆ ಏನೇನ ಕೊಳೆ ಹಾಕಿ ಅಂತ ಅಂದೋಗಿ ಟ್ಯಾಂಕಿ ಕಟ್ಟಿ ಅಂದು ಎಣ್ಣೆ ಪಣ್ಣಿ ಹೊಡೆದು ಬಂದೈತಿ. ಅಂದ್ರೆ ಸಾವಯವ ಮಾಡ್ಬೇಕಂತೇಳಿ ನಿಮ್ಮ ಹುಡುಗ ಮಾಡ್ಲಿಕ್ಕೆ ಎಷ್ಟನ್ನಾಗಲ ನಾನು ಮಾಡಿ ನೋಡ್ತೇನೆ ಅಂತಂದ ಅದನ್ನ ಬಿಟ್ಟಿವಿ ನಮ್ಮ ಹುಡುಗ. ಉಳ್ಕೆದ್ ನಾವು ಉಪ್ಪು ಪಪ್ಪು ಉಚ್ಚ ಅಂತ ನಾವು ಉಳ್ಕೆದ್ ನಾವು ಮಾಡಿ. ಈಗ ಸಾವಯವ ಏನು ಮಾಡ್ಲಿಕ್ಕತ್ತಾನಲ್ಲ ನಿಮ್ಮ ಹುಡುಗ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತದೆ? ಹೆಂಗೆ ಖುಷಿ ಅದನ್ನೋ ಹೆಂಗೆ ಏನೋ ಹೊಸ ಮಾಡ್ಲಿಕ್ಕತ್ತಾನ, ಹೊಸದೇನು ಅಲ್ಲ ಅದು, ನಮ್ಮ ಹಳೆ ಪದ್ಧತಿ ಒಳಗನೇ ಇತ್ತದ, ಈಗ ಅದನ್ನು ಎಲ್ಲರೂ ಅದನ್ನು ಅಳವಡಿಸ್ಬೇಕು ಅದ್ರ ಪ್ರಕಾರನೇ ಮಾಡಬೇಕು ಅಂತೇಳಿ ಎಲ್ಲರೂ ಪ್ರಯತ್ನ ಮಾಡ್ಲಿಕ್ಕತ್ತಾರ, ಅದೊಂದು ಚಲೋ ಅನ್ನಿಸ್ತದೆ. ನಿಮ್ಗೆ ಏನು ಅನ್ನಿಸ್ತದೆ? ನಾವು ಏನಪ್ಪ ನೀನು ಮಾಡಿ ನೀನು ಸ್ವಂತ ಎಷ್ಟು ಬೆಳೆ ತೋರಿಸ್ತು ಹಂಗಾರ ನಮಗೆ ಮನಸ್ಸಿಗೆ ಬರ್ತೈತೆ. ಹ್ಞೂ, ನೀನು ಬೆಳೆ ತೋರಿಸಿದಾಗ ಅವಾಗ ನೀನು ಇದನ್ನ ಮಾಡುವಂತೆ. ಹ್ಞೂ, ಅಂತ ಆತನ ಕಡಲೆ ಬಿಟ್ಟಿವಿ. ಈ ಬೇಗನಾಗ ಟ್ಯಾಂಕ್ ತಗಂದು ಗಾಡಿ ತಗಂದು ಅದು ಹೊಟ್ಕೋ ಕೊಳೆ ಹಾಕಿದ್ ನೋಡ್ರಿ, ಬಸ್ಕೊಂಡು ತಗೊಂಡು ಹೋಗಿ ಹೊಡೆದು ಬಂದ. ಅದು ಬೇಗನಾಗ ಸಾಯಂಕಾಲದ ಹೊತ್ತಿನಾಗ ಹೊಡಿಬೇಕು, ನಸಿಗೆ ಹೊಡಿಬೇಕು ಅಂತಾನ. ಈಗ ಸಾವಯವ ಕೃಷಿ ಅಂತಂದ್ರೆ ಹನುಮಂತಜ್ಜ ಅದರೊಳಗೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಿಲ್ಲ, ಯಾವುದೇ ಕೆಮಿಕಲ್ ಅಥವಾ ಔಷಧಿ ಅದಕ್ಕೆ ಉಪಯೋಗಿಸೋದಿಲ್ಲ. ನಮ್ಮದು ಏನು ನೈಸರ್ಗಿಕವಾಗಿ ಏನೇನು ನಮಗೆ ಸಿಗ್ತದೆ ಅದನ್ನೇ ಉಪಯೋಗಿಸಿ ಬೆಳೆದನ್ನ ಸಾವಯವ ಕೃಷಿ ಅಂತ ಹೇಳ್ತಾರೆ. ಯಾಕಂದ್ರೆ ನೀವು ಹಿಂದಿನ ಕಾಲದೊಳಗೆ ಇದನ್ನೇ ಮಾಡಿರಿ, ಇದೇನು ಹೊಸದಲ್ಲ. ಹಿಂದಿನ ಕಾಲದೊಳಗೆ ನೀವು ಯಾವ ಅಂಗಡಿ ಹೋಗಿ ಗೊಬ್ಬರ ತಗೊಂಡು ಬರ್ತಿದ್ರಿ, ಯಾವ ಅಂಗಡಿ ಹೋಗಿ ಎಣ್ಣೆ ತಗೊಂಡು ಬರ್ತಿದ್ರಿ, ಏನಿಲ್ಲ. ಎಲ್ಲಿ ನಮ್ಗೆ ಸುತ್ತಮುತ್ತ ಸಿಕ್ತಿತ್ತು ಅದನ್ನೇ ಉಪಯೋಗಿಸ್ಕೊಂಡು ನೀವು ಕೃಷಿ ಕಾರ್ಯ ಮಾಡ್ಕೊಂಡು ಬಂದ್ರಿ, ಅದನ್ನೀಗ ನಿಮ್ಮ ಹುಡುಗ ಮಾಡ್ಲಿಕ್ಕತ್ತಾನ, ಅದ್ರ ಬಗ್ಗೆ ನಿಮ್ಗೆ ಖುಷಿ ಅದ. ಆದ್ರೆ ಅವ ಏನು ಬೆಳೀತಾನ ಅದನ್ನ ನೋಡ್ಬೇಕಾಗ್ಯದ. ಇವಾಗ ಹನುಮಂತಜ್ಜ ನೀವು ನೋಡ್ದಂಗೆ ಸುಮಾರು 85 ವರ್ಷ ವಯಸ್ಸು ನಿಮ್ಗೆ, 85 ವರ್ಷದ ಹಿಂದೆ ನಿಮ್ಮ ತಂದೆಯವರು ನಿಮ್ಮ ಅಜ್ಜಂದಿರು ಎಲ್ಲರೂ ಅವ್ರ ಆರೋಗ್ಯ ಹೆಂಗಿತ್ತು, ಈಗಿನವ್ರ ಆರೋಗ್ಯ ಹೆಂಗದ? ಯಾಕಂತಂದ್ರೆ ಏನು ತಿಂದ್ರು ಅದ್ರೊಳಗೆ ಕೆಮಿಕಲ್ ಇರ್ತದೆ. ಈಗ ಅವಾಗ ನಿಮ್ಗೆ ಶುದ್ಧ ಆಹಾರ ಸಿಗ್ತಿತ್ತು, ಔಷಧ ಹೊಡೆದು ಹೊಡೆದು ಹೊಡೆದು ಏನು ಪೆಂಡೆ ಇಲ್ಲರಿ, ಟೆಂಪರ್ ಕಮ್ಮಿ ಇದು. ಅವಾಗಿಂದಲ್ಲಿ 6 ತಿಂಗಳ ಕಾಳು ಬೇಸ್ ಮುಷ್ಟಿ ಭಾಳ ಆರೋಗ್ಯ ಅದು. ಈಗಿಂದು ಏನೋ ಹೇಳ್ಬಿಡಬಾರ್ದು ಆರೋಗ್ಯ, ಯಾಕೆ ಏನೆಲ್ಲ ಇವು ಸುಮ್ಮನೆ ಡಂಬ ಸರ್ಕಿ ಇದಲ್ಲ, ಆಗಿನಷ್ಟು ಮುಷ್ಟಿ ಅದು ಜೋಳ 6 ತಿಂಗಳ ಆಯುಷ್ಯ, ಈಗ ಇಲ್ಲಿ 3 ತಿಂಗಳಿಗೆ ಬಂದ್ಬಿಡ್ತಾವೆ ಅವು. ಆಯುಷ್ಯ ಜಾಸ್ತಿ ಇರ್ತೈತೆ ಆ ಫಲಕ, ಅದಕ್ಕೆ ಶಕ್ತಿ ಜಾಸ್ತಿ ಇರ್ತೈತೆ, ಅದು ನೋಡ್ರೆ ಮನುಷ್ಯನಿಗೆ ತಾಕತ್ತು ಜಾಸ್ತಿ ಬರ್ತೈತೆ. ಇವಾಗ ಭಾಳ ಹಿಂದಕ್ಕೆ ನಾವು ಏನು ಈ ತೃಣಧಾನ್ಯಗಳು ಅಂತ ಏನು ಕರಿತಿದ್ದೆವು, ಈಗ ಸಿರಿಧಾನ್ಯ ಅಂತಾರೆ ಅವಕ್ಕೆ. ಮುಂಚೆ ಆ ಹುಲ್ಲಿನ ಬೆಳೆಗಳವು ಹೆಚ್ಚಾಗಿ, ಈ ರಾಗಿ ಸಜ್ಜೆ ಇವೆಲ್ಲ ಮುಂಚೆ ಭಾಳ ಜನ ಬೆಳೀತಿದ್ರು ಅದನ್ನು, ಅದನ್ನು ಬಡವರ ಆಹಾರ ಅಂತಿದ್ರು, ಅದರೊಳಗೆ ಭಾಳ ಆರೋಗ್ಯ ಮತ್ತು ಶಕ್ತಿ ಇರ್ತಿತ್ತಂತ. ಈಗ ಅದನ್ನ ಮತ್ತೆ ಹೊಸದಾಗಿ ಎಲ್ಲರೂ ಅದನ್ನ ಬೆಳೀಲಿಕ್ಕೆ ಶುರು ಮಾಡ್ಯಾರ, ಯಾಕಂತಂದ್ರೆ ಎಲ್ಲರಿಗೂ ಈಗ ಆರೋಗ್ಯ ಕೆಡ್ಲಿಕ್ಕೆ ಶುರು ಆಗಿ ನಾವು ಆರೋಗ್ಯ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣದಿಂದ ಈ ತೃಣಧಾನ್ಯಗಳಿಗೆ ಬೇಡಿಕೆ ಹೆಚ್ಚಾಗ್ಲಿಕ್ಕತ್ತದ, ಅದನ್ನೇ ಸಿರಿಧಾನ್ಯ ಅಂತ ಕರೀತಾರೆ. ಇದ್ರ ಬಗ್ಗೆ ನಿಮ್ಮ ಅನುಭವ ಏನು ಅಂತೀರಿ ಹನುಮಂತಜ್ಜ? ನಾ ನವಣಿ ಬೆಳೀತೀವಿ. ನವಣಿ ತಪ್ಪದಲ್ಲ. ನವಣಿ ಯಾಕೆ ಬೆಳಿತೀರಿ? ಊಟ ಮಾಡಕ. ಯಾಕೆ ನವಣಿನ ಊಟ ಮಾಡ್ಬೇಕಂತೀರಿ? ಏ ನವಣಕ್ಕಿ ಊಟ ಮಾಡಿದ್ರೆ ಮನುಷ್ಯನಿಗೆ ಶಕ್ತಿ ಜಾಸ್ತಿ ಅಂತ. ಬರೇ ನಲ್ಲಕ್ಕಿ ಉಂಡ್ರೆ ಬುರ್ ಬುಷಿ. ನವಣಕ್ಕಿ ನಾವು ಇಲ್ದ ಊಟ ಮಾಡಂಗಿಲ್ಲ. ಅಂದ್ರೆ ನವಣಿ ಇರಬೇಕು ನಿಮಗೆ. ನಮ್ಮ ಹೊಲದಾಗಲೇ ಮಗನಾಗಲ ವರ್ಷ ತಪ್ಪಂಗಿಲ್ಲ ನಾವು ನವಣಿ. ಈಗ 85 ವರ್ಷ ವಯಸ್ಸು ನಿಮ್ಗೆ, ಭಾಳ ಗಟ್ಟಿ ಅದಿರಿ ನೀವು, ಇದಕ್ಕೆ ಕಾರಣ ನವಣಕ್ಕಿ ಅಂತೀರೇನ? ಹೌದು, ನವಣಕ್ಕಿ ಮನೆಯಲ್ಲ ಊಟಲ್ಲ ನಮ್ಮ. ಏನು ಗಟ್ಟಿರಿ ಈಗ ಮೂರು ಬಳ್ಳು ಮನೆಯಲ್ಲಿ ನಮ್ಮೂರಾಗ ಗಾಳಿ ಮುಂತ ಬೈಲಾಟ ಆಡಿದ್ರು ಬಿಡುಗಡೆ ಎಲ್ಲ, ಮತ್ತೆ ಹೋಗಿ ತಾಳ ತಗ್ಗಿ ಬಡ್ದು ಬಿಟ್ಟೆ ಇದೆಲ್ಲ ಕಿತ್ಕೊಂಡು ಹೋಗಿ ಕೊಯ್ಯು ಉರುಪು. ಈಗ ಯಾವ ಬೆರಳೆಲ್ಲ ನಿಮ್ಗೆ ಅಷ್ಟು ತೊಂದರೆ ಕೊಡ್ತಿದ್ರು ಬಯಲಾಟದ ಹುಚ್ಚು ಹೋಗಿಲ್ಲ. ಬಿಡಲಿ, ಈಗ ಹೆಂಗನ ಕೈಗೆ ಹೋಗೋದಕ್ಕ ಬಿಡೋದಿಲ್ಲ. ನಾವು ಬಿಡೋದಿಲ್ಲ. ಈ ಬಯಲಾಟದ ಹವ್ಯಾಸ ಯಾವಾಗಿನಿಂದ ಶುರು ಆಗ್ತಿದೆ? ನಾವು ನೋಡ್ರಿ 54 ನಿಮಿಷವಾಗ ನಾನೀಗ 22 ವರ್ಷ ವಯಸ್ಸು. ಅವಾಗ ಅವಾಗ ಮಹಾಭಾರತ ಅಲ್ಲ ಅದ್ರ ಕೌರವನ ಪಾರ್ಟ್ ಮಾಡಿದ್ವಿ. ಆವಾಗ ಕೌರವನ ಪಾರ್ಟ್ ಮಾಡಿದ ಆಗಿಲ್ಲದ ನನಗೆ ಕೌರವಪ್ಪ ಅಂತ ಹೆಸರು ಬಿತ್ತು. ಅದಾದ್ಮೇಲೆ ದುಶಾಸನ ಏನಲ್ಲ ಆ ಪಾರ್ಟು ಮಾಡಿದ್ದೆ.

ಸಜ್ಜಿಸಾವಿ ಮೆಕ್ಕೆಜೋಳ, ಮಲ್ಲಿಗೆಯನ್ನು ಕಾಯತವ ಜೋಳ ಸಜ್ಜಿಸಾವಿ ಮೆಕ್ಕೆಜೋಳ, ಮಲ್ಲಿಗೆಯನ್ನು ಕಾಯತವ. ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು. ಅದಕ್ಕಾಗಿ ರೈತರು ಮಲ್ಲಿಗೆ ಎನ್ನುವ ಹೊಲಗಳಲ್ಲಿ ಇವುಗಳನ್ನು ಬಿತ್ತಬಾರದು, ಇವುಗಳನ್ನು ಬಿತ್ತಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಳ ಸಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ. ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು, ದನಗಳ ಮೇಯಕ ಬಿಡಬಾರದು. ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ಹಾಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಇರುದಿಲ್ಲ ಸಣ್ಣ ಕುಣಿ ಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಹುಡು ಮಣ್ಣು ಸೆಗಡಿ ಹಾರಾಡತಾವ. ಇದಕ್ಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ತಿಪ್ಪಗಿನ ಸೆಗಣಿ ತೇಲಾಡಿ ಹೋಗ್ತಾದ. ಅಂತಾರ ತೇಲಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಗೊಬ್ಬರ ಎಲ್ಲ ಅದಕ್ಕ ಕಟ್ಟತಿರಿ ಹರಕ ಚೀಲ, ಹೊಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ. ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಗುಂಪಿ ಗೊಬ್ಬರ ಬರ್ತೀರಿ ಮನೆ ಕಡೆ ಸರಸರ, ಬೆರಕಲಿಲ್ಲಂದ್ರ ಮಣ್ಣಾಗ ಗೊಬ್ಬರ, ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ. ಇದಕ್ಕ ಅಂತಾರ ಮಲಗೂ ತಿಪ್ಪಿ ಮಾಡಬೇಡ್ರಿ ಎಂದೆಂದು ನೀರಿಂಗ ತಪ್ಪಿ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಹೆಂಗ ಹಾಳಾಗುತ್ತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ನಿನಗ ಬಂಚೂರ, ನಿನಗ ಬಂಚೂರ. ಹೌಸಲಾ ನಯಾ ಭರ ಲಿಯಾ ಹೈ ಫೈಸಲಾ ಯೇ ಕರ್ ಲಿಯಾ ಹೈ ಟಿವಿ ಸೇ ಸಬ್ಕೋ ಬಚಾಯೆಂಗೇ ಖುದ್ ಸೇ ಯೇ ವಾದಾ ಕರ್ ಲಿಯಾ ಹೈ ಇಂಡಿಯಾ ಜಬ್ तो आइए आज ही सब लेते हैं एक संकल्प भारत को टीवी मुक्त बनाने का.